ಯಾವ ರೀತಿ ಒಂದು ಲಾಭ ಬರ್ತದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳಾದಂಥ ವೀನಾಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ವೀನಾ ಅವರೇ. ನಮಸ್ಕಾರ ಸರ್. ಹೇಳಿ, ಮೌಲ್ಯವರ್ಧನೆ ಮೌಲ್ಯವರ್ಧನೆ ಅಂತೇಳಿ ಇತ್ತೀಚೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇದೆ. ಮೌಲ್ಯವರ್ಧನೆ ಮಾಡಬೇಕ್ರಿ, ಮೌಲ್ಯವರ್ಧನೆ ಮಾಡೋದ್ರಿಂದ ಜಾಸ್ತಿ ಲಾಭ ಬರುತ್ತಂತೆ. ಏನು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಅಂದ್ರೆ ಏನು ಹೇಳಿ? ಮೊದಲೇದಾಗಿ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ನಮ್ಮ ಭಾರತ ದೇಶದಲ್ಲಿ ರೈತರು 60% ನಷ್ಟು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಇಂತಹ ದೇಶದಲ್ಲಿ 60% ನಷ್ಟು ನಾವು ಬೆಳೀತಿದ್ರು ಕೂಡ ಸೊ ರೈತರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಅವರ ಆದಾಯ, ಅವರು ಹಾಕಿದ್ದು ಬೆಲೆ ಕೂಡ ಅವ್ರಿಗೆ ಹಿಂತಿರುಗಿ ಬರ್ತಿಲ್ಲ. ಸೊ ಇಂತಹದ್ರಲ್ಲಿ ನಾವು ನಮ್ಮ ರೈತರಿಗೆ ನಮ್ಮ ಪ್ರಧಾನಿಯವರ ಆಶಯ, ಅವ್ರದ್ದೊಂದು ದೃಷ್ಟಿ ಇದೆ, ರೈತನ ಆದಾಯವನ್ನ ದ್ವಿಗುಣಗೊಳಿಸಬೇಕು. ಸೊ ಈ ದೃಷ್ಟಿಯಲ್ಲಿ ತುಂಬಾ ಬೇರೆ ಬೇರೆ ವಿಧಾನಗಳಿದ್ದಾವೆ. ಜೈವಿಕ ಗೊಬ್ಬರ ಬಳಸುವುದು ಆ ಥರದನ್ನೆಲ್ಲ ಮಾಡಿ ಅವರ ದುಡ್ಡನ್ನ ನಮ್ಮ ಬೆಲೆ ಕಡಿಮೆ ಮಾಡಿ ಸೊ ಅವರ ಆದಾಯನ ದ್ವಿಗುಣಗೊಳಿಸಬಹುದು. ಸೊ ಅದರಲ್ಲಿ ನಮ್ಮ ಈ ವಿಭಾಗಕ್ಕೆ ಬಂದ್ರೆ ಆಹಾರ ಸಂಸ್ಕರಣೆಯಲ್ಲಿ ಬಂದ್ರೆ ಸೊ ಈ ತರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡುವುದರಿಂದ ನಮ್ಮ ರೈತನ ಆದಾಯವನ್ನ ದ್ವಿಗುಣಗೊಳಿಸಬಹುದು. ಈಗ ಇದು ಒಂದು ಮುಖ್ಯ ಅಂಗ, ಮೌಲ್ಯವರ್ಧನೆ ಸಂಸ್ಕರಣೆ ಮಾಡೋದ್ರಿಂದ ರೈತರ ಆದಾಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದ ಒಂದು ಉದಾಹರಣೆ ಅಂತ ಹೇಳ್ಬಹುದು. ಈಗ ಮೌಲ್ಯವರ್ಧನೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ತಾರೆ, ಮೌಲ್ಯವರ್ಧನೆ ಹೇಗ್ ಮಾಡಬಹುದು ಅನ್ನೋದ್ರ ಬಗ್ಗೆ? ಮೊದಲನೇದಾಗಿ ಸಂಸ್ಕರಣೆ, ನಂತರ ಮೌಲ್ಯವರ್ಧನೆ. ಹೌದು, ಮೊದಲನೇದಾಗಿ ಸಂಸ್ಕರಣೆ ಅಂದ್ರೆ ನಮ್ಗೆ ಈ ಪದದಲ್ಲೇ ಅರ್ಥ ಸಿಗ್ತಿದೆ. ಅದನ್ನ ಒಂದು ಅತಿ ಕಡಿಮೆಯಾದ ಸಂಸ್ಕರಣೆ ಮಾಡಿ ಅಂದ್ರೆ ಸ್ವಲ್ಪ ಉದಾಹರಣೆ ತಗೋಣ ಅಂದ್ರೆ ಈಗ ಒಂದು ಮೆಣಸಿನ್ಕಾಯಿ ನಮ್ಮ ಈ ರಾಯಚೂರು ಜಿಲ್ಲೆಯ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ಆಯ್ಕೆ ಆಗಿದೆ. ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್. ಸೊ ಅದ್ರಲ್ಲಿ ನಮ್ಮ ರಾಯಚೂರದು ಮೆಣಸಿನ್ಕಾಯಿ ಇದೆ. ನಾವು ಒಂದು ಮೆಣಸಿನ್ಕಾಯಿನ ತಗೊಳ್ಳೋದಾದ್ರೆ ಸೊ ಮೊದಲನೇದಾಗಿ ಮೆಣಸಿನ್ಕಾಯಲ್ಲಿ ಹಸಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಆ ಥರ ಇದೆ. ಸೊ ನಾವು ಈ ಸಂಸ್ಕರಣೆ, ನಾನು ಉದಾಹರಣೆ ಯಾವ ತರ ಕೊಡ್ತೀನಿ ಅಂದ್ರೆ ನಾವು ಮೆಣಸಿನ್ಕಾಯಿನ ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಮಾರ್ತೀವಿ. ಸೊ ಅದಕ್ಕೆ ನಮ್ಗೆ ಒಂದು ಕ್ವಿಂಟಲ್ಗೆ ಅಂದ್ರೆ ಒಂದು 5,000-6,000 ಆತರ ಸಿಗ್ಬಹುದು. ನಾವು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಆತರ ಸಿಗ್ಬಹುದು. ಒಣ ಮೆಣಸಿನ್ಕಾಯಿನ ತಗೊಂಡು ಹೋಗಿ ಡೈರೆಕ್ಟ್ ಮಾರುಕಟ್ಟೆ ಮಾಡಿ, ಈಗ ಒಣ ಮೆಣಸಿನ್ಕಾಯಿ ಒಂದು ಕ್ವಿಂಟಲ್ಗೆ 5,000 ರೂಪಾಯಿ ಅಂತ ತಿಳ್ಕೊಳ್ಳ ನಾವು ತಿಳ್ಕೊಂಡು. ಸೊ ಅದನ್ನೇ ನಾವು ಸ್ವಲ್ಪ ಸಂಸ್ಕರಣೆ ಅಂದ್ರೆ ಸ್ವಲ್ಪ ಕ್ಲೀನಿಂಗ್, ಒಂಚೂರು ಅದನ್ನ ಕ್ಲೀನ್ ಮಾಡೋದು. ಕ್ಲೀನ್ ಮಾಡೋದು ಯಾವ ತರ ಅಂದ್ರೆ ಸೊ ಅದರಲ್ಲಿ ಕೆಲವು ಇನ್ನು ಕೆಂಪುಗಾಗದೇ ಇರೋ ಮೆಣಸಿನ್ಕಾಯಿಗಳಿರುತ್ತೆ, ಬಿಳಿ ಕಾಯಿಗಳು, ಇನ್ನು ಕೆಲವು ಮುರಿದೋಗಿರೋದಿರುತ್ತೆ, ಇನ್ನು ಕೆಲವು ಸರಿಯಾಗಿ ಒಣಗಿರಲ್ಲ. ಸೊ ಆ ಥರದನ್ನ ಸಪರೇಟ್ ಮಾಡೋದು. ಸೊ ಇದು ಒಂದು ಚಿಕ್ಕ ಪ್ರೊಸೆಸ್, ಗ್ರೇಡಿಂಗ್ ಅಂತ ಕರಿತೀವಿ ನಾವು. ಸೊ ಕ್ಲೀನ್ ಮಾಡೋದು, ಕ್ಲೀನ್ ಅಂದ್ರೆ ಅದ್ರಲ್ಲಿ ಕಸ ಕಡ್ಡಿ ಸೊ ಇನ್ನು ಎಲೆಗಳು ಆ ಥರನೇ ಉಳ್ಕೊಂಡಿರುತ್ತೆ. ಸೊ ಅದನ್ನ ನಾವು ತೆಗೆದಾಕೋದು, ಇದು ಕ್ಲೀನಿಂಗ್. ಗ್ರೇಡಿಂಗ್ ಅಂದ್ರೆ ಸೊ ಚೆನ್ನಾಗಿರೋದನ್ನೆಲ್ಲ ಒಂದು ಕಡೆ ಇಡೋದು, ಅದರಲ್ಲಿ ಕೆಡೋಂಥವು ಆ ಥರದನ್ನೆಲ್ಲ ಒಂದು ಸಪರೇಟ್ ಮಾಡಿ ಇಡೋದು. ಸೊ ಇದು ಗ್ರೇಡಿಂಗ್ ಆಯ್ತು. ನಂತರ ಅದರದ್ದು ತುಂಬು ಅಂತ ಹೇಳ್ತೀವಲ್ಲ ನಾವು, ಸೊ ಅದನ್ನ ತುಂಬು ಸುಲಿಯೋದು. ಸೊ ಅದನ್ನ ನಾವು ಪುಡಿ ಮಾಡ್ಬೇಕಂದ್ರೆ ಕಂಪಲ್ಸರಿ ಆಗಿ ಅದರದ್ದು ತುಂಬನ ಸಪರೇಟ್ ಮಾಡಬೇಕು, ತೆಗಿಬೇಕು. ಸೊ ಇದು ಏನಾಯ್ತು, ಒಂದು ಸಂಸ್ಕರಣೆ. ಸೊ ಈ ತರ ಮೆಣಸಿನ್ಕಾಯಿನ ನಾವು ಸಂಸ್ಕರಣೆ ಮಾಡಬಹುದು. ಸೊ ನಂತರ ಸೊ ಇದನ್ನ ನೀಟಾಗಿ ಒಣಗಿಸಿ ಅದನ್ನ ನಾವು ಪುಡಿ ಮಾಡೋ ಯಂತ್ರದಲ್ಲಿ, ಖಾರ ಕುಟ್ಟೋ ಮಷಿನ್ ಹೇಳ್ತೀವಲ್ಲ, ಸೊ ಅದರಲ್ಲಿ ಹಾಕೋದ್ರಿಂದ ಸೊ ನಮ್ಗೆ ಖಾರದ ಪುಡಿನೇ ಬರುತ್ತೆ. ಸೊ ಈ ಖಾರದ ಪುಡಿ 1 ಕೆಜಿ ಬೆಲೆನೆ ಆಲ್ಮೋಸ್ಟ್ ನಮ್ಗೆ 100-200 ರೂಪಾಯಿ ಆ ತರದವರೆಗೂ ಇರುತ್ತೆ. ಕೆಜಿ ಖಾರಕ್ಕೆ 200 ರೂಪಾಯಿ ಅಂತ ತಿಳ್ಕೊಳ್ಳೋಣ, 200 ರೂಪಾಯಿ ಮಾರ್ತಾ ಇದೆ ಸಾಮಾನ್ಯವಾಗಿ. ಸೊ ಇದರಿಂದಾನೇ ನಮ್ಗೆ ಗೊತ್ತಾಗುತ್ತೆ ನೋಡಿ, ಒಂದು 10,000 ರೂಪಾಯಿನ 100 ಕೆಜಿನ 10,000 ರೂಪಾಯಿಗೆ ಮಾರೋದು ಬರೀ 1 ಕೆಜಿ ಪುಡಿ. ನಾವಿಲ್ಲಿ ಜಾಸ್ತಿ ಏನು ಸಂಸ್ಕರಣೆ ಅಥವಾ ಜಾಸ್ತಿ ಏನು ಯಂತ್ರಗಳನ್ನು ಕೂಡ ಬಳಸಲಿಲ್ಲ, ಅದನ್ನ ಸ್ವಚ್ಛ ಮಾಡಿದ್ವಿ. ನಂತರ ಅದನ್ನ ಒಂದು ಚಿಕ್ಕ ಖಾರ ಕುಟ್ಟು ಮಷಿನಲ್ಲಿ ಹಾಕಿ ಅದನ್ನ ಪುಡಿ ಮಾಡಿ ಚಿಕ್ಕ ಚಿಕ್ಕ ನಮ್ಮದೇ ಆದಂತಹ ಒಂದು ಗುಂಪುಗಳಿರುತ್ತೆ ಈ ಹಳ್ಳಿಗಳಲ್ಲಿ, ಸೊ ಮಹಿಳೆಯರದು ಸ್ವಸಹಾಯ ಸಂಘಗಳು, ನಾವೇ ಒಂದು 10 ಜನ ಸೇರಿ ಗುಂಪು ಮಾಡಿಕೊಂಡು ನಮ್ಮ ಉಳಿತಾಯದಲ್ಲೇ ಸೊ ಒಂದು 30,000-40,000 ಖಾರ ಕುಟ್ಟೋ ಮಷಿನ್ಗಳು ಬರ್ತಿವೆ. ಸೊ ಅದನ್ನ ನಾವೇ ಮಾಡಿಕೊಂಡು ಸೊ ನಮ್ಮದೇ ಆದಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು. ಈಗ ಒಂದು ದೇವ್ರದ ಯಾವ್ದೋ ಒಂದು ಹೆಸರಿಟ್ಟಿರ್ತಾರೆ, ಅದೇ ಒಂದು ಆ ಸ್ವಸಹಾಯ ಸಂಘ ಅಂತ ಮಾಡೋದು. ಮತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಫುಡ್ ಸೇಫ್ಟಿ ಅಂದ್ರೆ ಆಹಾರದ್ದು ಸೇಫ್ಟಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸುರಕ್ಷತೆಯನ್ನ ನಾವು ಕಾಪಾಡ್ಕೋಬೇಕು. ಈ ಸುರಕ್ಷತೆ ನಾವು ಮಾಡಿರೋ ನಮ್ಮ ಪದಾರ್ಥ ಸುರಕ್ಷಿತವಾಗಿದೆ ಅಂತ ನಾವು ಹೇಳ್ಬೇಕಂದ್ರೆ

ನಾವು ಮೊನ್ನೆ ಟ್ರೈನಿಂಗ್ ಲಾಸ್ಟ್ ಟೈಮು ಟ್ರೈನಿಂಗ್ ಕೊಟ್ಟಾಗ ಅವರು ನವಣೆ ಚಕ್ಲಿ ನವಣೆ ನಿಪ್ಪಟ್ ಆ ತರದನ್ನೆಲ್ಲ ಮಾಡಿ ಇಲ್ಲೇ ಒಬ್ರು ಮಾಡ್ತಾರೆ. ಆದ್ರೆ ಮಾರುಕಟ್ಟೆ ಮಾರುಕಟ್ಟೆ ತುಂಬಾ ಚೆನ್ನಾಗೇ ಇದೆ ಅವ್ರದ್ದು. ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವ್ರ ಮಗ ಬಂದು ಎಲ್ಲಾ ಉದ್ಯೋಗಗಳಿಗೆಲ್ಲ ಅವನೇ ಬಂದು ಕೊಟ್ಟು ಹೋಗ್ತಾನೆ. ತುಂಬಾ ಡಿಮ್ಯಾಂಡ್ ಇದೆ, ಅವ್ನ್ ತಂದಿದ್ದು ಎಷ್ಟೊಂದು ಬೇಗ ಮುಗ್ದೇ ಹೋಗುತ್ತೆ. ಸೊ ಈ ತರ ಇತ್ತೀಚೆಗೆ ಸಿರಿಧಾನ್ಯಗಳ ಮಹತ್ವ ಜಾಸ್ತಿ ಇದೆ. ಸೊ ಇದನ್ನು ಬಳಸ್ಕೊಂಡು ಮಾಡಬಹುದು. ಸೊ ಮತ್ತು ಸ್ವಲ್ಪ ಸರ್ವೆ ಮಾಡಿ ಈ ತರ ಸೂಪರ್ ಮಾರ್ಕೆಟ್ಗಳಿಗೆ ಅಥವಾ ತಮ್ಮದೇ ಆದ ಓನ್ ಒಂದು ಶಾಪ್ ನು ಇಟ್ಕೊಂಡು ಮಾಡಬಹುದು. ಅವ್ರದೇ ಆದ ಬ್ರ್ಯಾಂಡ್ ಅನ್ನ ಮಾಡಬಹುದಾ ಏನಾದ್ರು ಅವ್ರದೇ ಆದ ಬ್ರ್ಯಾಂಡಿಂಗ್ ಮಾಡ್ಬೇಕಾದ್ರೆ ಏನ್ ಪ್ರೊಸೀಜರ್ ಬೇಕು ಬ್ರ್ಯಾಂಡಿಂಗ್? ಅದೇ ಈ ಎಫ್ ಎಸ್ ಎಸ್ ಲೈಸೆನ್ಸ್ ಒಂದು ಕಂಪಲ್ಸರಿ. ಸೊ ಅವ್ರದೇ ಆದ ಒಂದು ಹೆಸರು ಇರಬೇಕು ಬ್ರ್ಯಾಂಡ್. ಸೊ ಆದಷ್ಟು ಸ್ವಲ್ಪ ಆಕರ್ಷಕವಾಗಿರ್ಬೇಕು, ಜನರನ್ನ ಮನಸೆಳೆಯೋದು. ಸೊ ಆ ತರ ಮಾಡಿ ಅದ್ರ ಒಂದು ಮುಖ್ಯ ಆದದ್ದು. ಸೊ ಅದನ್ನ ಆ ತರ ಮಾಡಿ ಲೈಸೆನ್ಸ್ ತೆಗೆದುಕೊಂಡು ಸೊ ಅವ್ರು ನೀಟಾಗಿ ಪ್ಯಾಕೇಜಿಂಗ್ ಅದನ್ನೆಲ್ಲ ಮತ್ತೆ ಕೆಲವು ಫುಡ್ ಇಂದು ಪ್ಯಾಕೆಟ್ಸ್ ಅಂತಾನೆ ಇದೆ. ಸೊ ಬೇರೆ ಬೇರೆ ಎಲ್ಲ ಚಿಕ್ಕ ಚಿಕ್ಕದು ತೆಳ್ಳಗಿರೋ ಕವರ್ಸ್ ಕೂಡ ಬಳಸೋ ಹಾಗಿಲ್ಲ. ಸೊ ಈ ಫುಡ್ ಗ್ರೇಡ್ ಅದನ್ನೇ ಆ ತರದ ಪ್ಲಾಸ್ಟಿಕ್ ಗಳನ್ನೇ ಬಳಸು ಕವರ್ಗಳನ್ನ. ಸೊ ಆ ತರದನ್ನೆಲ್ಲ ಮಾಡಿಕೊಂಡು ಅವರು ತಮ್ಮ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ಬಿಡಬಹುದು. ಅಂದ್ರೆ ನಿಮ್ಮ ವಿಚಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಮಹಿಳೆಯರು ಮನೆಯಲ್ಲಿದ್ದಂತವರು ಆಹಾರ ಸಂಸ್ಕರಣೆ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಸಂಪಾದನೆ ಮಾಡಬಹುದು ಅಂತೀರಿ? ಹೌದೌದು, ಮಾಡಬಹುದು. ಇಂಥ ಉದಾಹರಣೆಗಳು ಅದಾವ ಈಗ ಯಾವ್ದಾದ್ರು ನಮ್ಮ ಜಿಲ್ಲೆಯಲ್ಲಿ? ಸಾಕಷ್ಟು ಮಾಡಿದ್ದಾರೆ ಸರ್, ತುಂಬಾ ಜನ ಮಾಡಿದ್ದಾರೆ. ಸೊ ಇಲ್ಲೇ ಹೇಳಿದೆ ಒಬ್ರು, ಭಾಗ್ಯಶ್ರೀ ಅಂತ ಸ್ವಸಹಾಯ ಸಂಘದವರು. ಸೊ ಅವರು ಮಾಡಿ ಹೇಳಿದ್ದಾರೆ, ಚಿಕ್ಕ ನವಣೆ ಚಕ್ಲಿ, ನವಣೆ ನಿಪ್ಪಟ್ಟು, ಬಿಸಿಬೇಳೆ ಬಾತು, ನವಣೆ ಬಿಸಿಬೇಳೆ ಬಾತು, ಆ ತರದನ್ನೆಲ್ಲ ಮಾಡಿ ಅವರೇ ಮಾರ್ತಿದ್ದಾರೆ. ಅವ್ರಿಗೆ ತುಂಬಾ ಲಾಭನೂ ಇದೆ. ಸೊ ಅದ್ರ ಜೊತೆ ಅವರು ಉಪ್ಪಿನಕಾಯಿ ಮತ್ತೆ ಹಪ್ಪಳ ಆ ತರದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಫೋನ್ ಸಂಖ್ಯೆನ ಕೊಡ್ತೀರಾ? ಆಹಾರ ಸಂಸ್ಕರಣೆ ಮೌಲ್ಯವರ್ಧನೆ ಅಥವಾ ಏನಾದ್ರು ಬೇರೆ ಬೇರೆ ವಿಚಾರದಲ್ಲಿ ಮೌಲ್ಯವರ್ಧನೆ ಮಾಡ್ಬೇಕಂತಕ್ಕಂಥ ಗ್ರಾಮೀಣ ಮಹಿಳೆಯರಿಗೆ ತರಬೇತಿ ಬೇಕಾಗಿತ್ತು, ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಫೋನ್ ಸಂಖ್ಯೆನ ಹೇಳಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ. ಸೊ ಯಾರಿಗಾದ್ರೂ ಈ ವಿಷಯದ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಬಹುದು. 9696100606083585. ಒಳ್ಳೇದು ವೀನಾ ಅವರೇ. ಇದುವರೆಗೂ ಮೌಲ್ಯವರ್ಧನೆ ಸಂಸ್ಕರಣೆ ಅಂದ್ರೆ ಏನು, ಮೌಲ್ಯವರ್ಧನೆ ಮಾಡೋದ್ರಿಂದ ಉದಾಹರಣೆಯನ್ನು ಕೊಟ್ಟಿರ್ತಾವೆ, ಮೆಣಸಿನಕಾಯಿ ಉದಾಹರಣೆಯನ್ನು ಕೊಟ್ಟರಿ, ಯಾವ ರೀತಿ ಲಾಭ ಆಗತ್ತೆ, ಅನುಕೂಲತೆಗಳೇನಿದ್ದಾವೆ, ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸ್ವಸಹಾಯ ಸಂಘಗಳಿದ್ದಾವೆ, ಗ್ರಾಮೀಣ ಮಹಿಳೆಯರಿದ್ದಾರೆ, ಸಾಕಷ್ಟು ಮಂದಿ ಉದ್ಯೋಗ ಅರಿಸಿ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ, ಅಥವಾ ಮೆಣಸಿನಕಾಯಿಯನ್ನು ಹಾಗೆ ಇಟ್ಟು ಮಾರ್ತಿರ್ತಾರೆ, ಅಥವಾ ಕಾಯಿಪಲ್ಲೆ ಸಾಕಷ್ಟು ಬೆಳೀತಾ ಇರ್ತಾರೆ, ಅವುಗಳ ಮೌಲ್ಯವರ್ಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಲಾಭ ಗಳಿಸ್ಬೋದು ಅಂತಕ್ಕಂಥ ವಿಚಾರ ಹೇಳಿದರೆ ಇನ್ನೊಮ್ಮೆ ನಿಮ್ಮನ್ನು ಸಂಪರ್ಕ ಮಾಡಬಹುದು. ನಿಮ್ಮ ಫೋನ್ ಸಂಖ್ಯೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದಂಥ ವಿನಾಟಿ ಇವರ ಒಂದು ಫೋನ್ ಸಂಖ್ಯೆ ಈ ರೀತಿಯಾಗಿದೆ, 9661106835. ಈ ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ನಮ್ಮ ಗ್ರಾಮೀಣ ಮಹಿಳೆಯರು ಮೌಲ್ಯವರ್ಧನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಒಳ್ಳೆಯದು, ತಾವು ಇದುವರೆಗೆ ಮಾಹಿತಿ ನೀಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಮಹತ್ವ ಈ ಕುರಿತು ಡಾಕ್ಟರ್ ವೀಣಾ ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಂಧವರೇ, ಈಗ ಮಾನ್ವಿ ತಾಲೂಕಿನ ಕೋಡಿ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಕಾಂತ್ ಶೆಟ್ಟಿಯವರ ಸಮಗ್ರ ತೋಟಗಾರಿಕಾ ಬೇಸಾಯದ ಅನುಭವಗಳನ್ನು ಆಲಿಸೋಣ. ಇವತ್ತಿನ ನಮ್ಮ ಕಿಸಾನ್ವಾಣಿ ರೈತರು ಮಾನ್ವಿ ತಾಲೂಕು ಕುರುಡಿ ಗ್ರಾಮದ ಶ್ರೀಕಾಂತ್ ಶೆಟ್ಟಿಯವರು. ಯುವ ರೈತರು, ಇವರು ಎಂ ಬಿ ಎ ಪದವಿಯನ್ನು ಮುಗಿಸಿಬಿಟ್ಟು ಕೃಷಿಯನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೃಷಿ ಅಂತಂದರೆ ವೈಜ್ಞಾನಿಕ ಕೃಷಿ ಅಥವಾ ಸಮಗ್ರ ಕೃಷಿ ಅಂತ ಹೇಳ್ಬೋದು. ವಿವಿಧ ಹಣ್ಣಿನ ಬೆಳೆಗಳು ಮಿಶ್ರ ಬೆಳೆಯಾಗಿ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಕೋಳಿ ಸಾಕಾಣಿಕೆ ಇದೆ, ಆಕಳು ಸಾಕಾಣಿಕೆ, ಜೊತೆಗೆ ಸೊಪ್ಪಿನ ತರಕಾರಿಗಳನ್ನು ಬೆಳೆದು ಒಳ್ಳೆ ರೀತಿಯಿಂದ ಆದಾಯವನ್ನು ಪಡಿತಾ ಇದ್ದಾರೆ. ಶ್ರೀದೇವಿ ಫಾರ್ಮ್ ಅಂತೇಳಿ ಅವರ ಒಂದು ತೋಟಕ್ಕೆ ಹೆಸರನ್ನು ಇಟ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಒಂದು ಯೋಜನೆಗಳನ್ನ ಹಾಕ್ಕೊಂಡು ಒಂದು ತೋಟದಲ್ಲೇ ಮನೆ ಹಾಕಿಸ್ಕೊಂಡ್ಬಿಟ್ಟು ತೋಟದಲ್ಲಿ ಇದ್ದು ಒಳ್ಳೆ ರೀತಿಯಿಂದ ಮಾದರಿಯಾಗುವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಕೃಷಿ ಅನುಭವಗಳನ್ನು ಶ್ರೀಕಾಂತ್ ಶೆಟ್ಟಿ ಅವರು ಹಂಚ್ಕೋತಾ ಇದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರೇ, ತಾವು ಮೂಲತಃ MBA ಪದವಿಯನ್ನು ಮುಗಿಸಿದ್ದೀನಿ ಅಂತಕ್ಕಂಥ ವಿಚಾರ ಹೇಳಿದ್ರಿ. ಹೇಳಿ, ಒಂದು MBA ಪದವಿಯನ್ನು ಮುಗಿಸಿ ಹಳ್ಳಿಯಲ್ಲಿ ಬಂದು ಈ ಒಂದು ಒಕ್ಕಲುತನದಲ್ಲಿ ಬಂದು ಕಷ್ಟಪಟ್ಟು ದುಡಿಮೆಯನ್ನು ಮಾಡಬೇಕು ಅಂತೇಳಿ ತಮಗೆ ಯಾಕೆ ವಿಚಾರಗಳು ಬಂತು ತಮಗೆ? ನಮಸ್ಕಾರ ಸರ್. ಖಂಡಿತ, ಏನಿದೆ ಅಂದರೆ ಈಗ MBA ಮಾಡಿಬಿಟ್ಟು ನಾವು ಒಳ್ಳೆಯ ರೀತಿಯ ಜೀವನವನ್ನು ನಡೆಸ್ತಾ ಇದ್ವಿ ಬೆಂಗಳೂರಲ್ಲಿ. ಇವಾಗಲೂ ನಮ್ಮದು ಒಳ್ಳೆಯ ಕಂಪ್ನಿ ಇದೆ ಬೆಂಗಳೂರಲ್ಲಿ. ಅದು ಬಿಟ್ಟು ಕೂಡ ಈಗ ನೋಡಿ, ಕರೋನಾ ಬಂದಕ್ಕಿಂತ ಮುಂಚೆನೇ ನಾವು ತೋಟ ಮಾಡಿದ್ವಿ. 3 ವರ್ಷ ಆಯಿತು ನಮ್ಮ ತೋಟ ಮಾಡಿ. ನಾವು ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರವ್ರು ಏನು ಆಯೋಜಿಸಿದ್ರು ಒಂದು ಕೃಷಿ ಮೇಳ, ಅದನ್ನು ನೋಡಿ ನಮಗೂ ಯಾಕೆ ನಮಗೂ ಸುಮಾರು ಜಮೀನಿದೆ ಊರಲ್ಲಿ, ನಾವು ಯಾಕೆ ಡೆವಲಪ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಇಲ್ಲಿ ನಮ್ಮ ತೋಟಕ್ಕೆ ಕೂಡ ಮುಂಚೆ ದಾರಿ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ಒಳ್ಳೆಯ ರಸ್ತೆಗಳಿರಲಿಲ್ಲ. ರಸ್ತೆಗಳಾದಮೇಲೆ ನಾವು ಒಂದು ಸ್ವಲ್ಪ ಏನಾದರೂ ಮಾಡೋಣ ಅಂತ ಬೋರ್ವೆಲ್ ಕೊರೆಸಿ ನೋಡಿದ್ವಿ, ಒಳ್ಳೆ ನೀರು ಬಂತು. ನೀರು ಬಂದ ತಕ್ಷಣವೇ ಸರಿ ನಾವು ಮಾಡೋಣ ಅಂತ ಮಾಡಿಬಿಟ್ಟು ಈ ಹಂತಕ್ಕೆ ಬಂದಿದ್ದೀವಿ. ಸಮಗ್ರ ಕೃಷಿನೇ ಮಾಡಬೇಕು ಅಂತೇಳಿ ಮುಂಚೆನೇ ಡಿಸೈಡ್ ಮಾಡಿ ಹಂತ ಹಂತವಾಗಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ನಿಮಗೆ ಮುಖ್ಯ ಪ್ರೇರಣೆ ಅಂತಂದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂಥ ಕೃಷಿ ಮೇಳಕ್ಕೆ ಭಾಗವಹಿಸಿದಾಗ ತಮಗೆ ಒಂದು ಪ್ರೇರಣೆ ಆಯ್ತು ಈ ತೋಟ ಮಾಡ್ಬೇಕಂತೇಳಿ? ಹೌದು ಸರ್, ಖಂಡಿತ. ಈಗ 1 ವರ್ಷದಿಂದ ತೋಟವನ್ನು ಪ್ರಾರಂಭ ಮಾಡಿದರೆ ನಿಮ್ಮ ಕ್ಷೇತ್ರ ಎಷ್ಟಿದೆ, ಜೊತೆಗೆ ಏನೇನು ಬೆಳೆಗಳು ನಿಮ್ಮ ಕ್ಷೇತ್ರದಲ್ಲಿ ಹಾಕೊಂಡಿರ್ತಾವೆ? ಇದು ನಾವು ತೋಟ ಮಾಡಿಬಿಟ್ಟು 3 ವರ್ಷ ಆಲ್ರೆಡಿ ಕಳೆದಿದೆ. 3 ವರ್ಷ ಆಗಿ ಈಗ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಇದು ಟೋಟಲ್ 4 ಎಕರೆ ಇದೆ ಸರ್. 4 ಎಕರೆ ನಾವು ಕೆಂಪು ಭೂಮಿ, ಮಸಾರಿ ಭೂಮಿ ಅಂತೇನು ಹೇಳ್ತೀವಿ, ಅದರಲ್ಲಿ ನಾವು ಮಾಡಿದ್ದೀವಿ. 2 ಬೋರ್ವೆಲ್ಗಳನ್ನ ಹೊಡೆಸಿದ್ದೀವಿ. 2 ಬೋರ್ವೆಲ್ ಹೊಡೆಸಿದ ಮೇಲೆ ಒಳ್ಳೆ ನೀರು ಬಂತು. 2 ಬೋರ್ವೆಲ್ ಸೇರಿ ಒಂದು 3 ಇಂಚ್ ನೀರು ಬಂತು. 3 ಇಂಚ್ ನೀರು ಬಂದ ಮೇಲೆ ನಾವೇನು ಮಾಡಿದ್ವಿ, ಫಸ್ಟ್ ಎಲ್ಲ ಟೋಟಲ್ 4 ಎಕರೆಗೂ ಬೌಂಡ್ರಿ ಲೈನ್ ಫೆನ್ಸಿಂಗ್ ಹಾಕ್ಕೊಂಡ್ವಿ. ಫೆನ್ಸಿಂಗ್ ಹಾಕ್ಕೊಂಡು ಸೋಲಾರ್ ಸಿಸ್ಟಮನ್ನು ಅಳವಡಿಸಿದ್ವಿ. ಅದಾದಮೇಲೆ ನಾವು ಸಸಿಗಳನ್ನು ನಾವೇನು ಮಾಡಿದ್ವಿ, ಇಲ್ಲಿ 600 ಪೇರ್ಲೆ ಗಿಡಗಳನ್ನ ಹಚ್ಚಿದ್ದೀವಿ. ಲಕ್ನೋ 49 ಅಂತ ಏನು ಹೇಳ್ತಾರೆ ವೆರೈಟಿ, ಅದನ್ನು ಹಾಕಿದ್ದೀವಿ. 300 ಮಲ್ಟಿಪಲ್ ಬೇರೆ ಬೇರೆ ಒಳ್ಳೊಳ್ಳೆ ತಳಿಗಳನ್ನು ಮಾವಿನ ಗಿಡಗಳನ್ನು ಹಾಕಿದ್ದೀವಿ. ಆಮೇಲೆ 300 ಬಾಲಾಜಿ ವೆರೈಟಿಯ ನಿಂಬೆ ಹಣ್ಣಿನ ಸಸಿಗಳನ್ನು ಹಾಕಿದ್ದೀವಿ. ಅದರ ಜೊತೆಗೆ 100 ಜಂಬು ನೇರಳೆ ಸಸಿಗಳನ್ನು. ಅದಾದಮೇಲೆ ಬೌಂಡ್ರಿ ಲೈನಲ್ಲಿ ನಾವು ಕಾಡು ಕೃಷಿಗಳಾಗಿರ್ತಕ್ಕಂಥ ಕಾಡು ಬೆಳೆಗಳಾಗಿರ್ತಕ್ಕಂಥ ಈ ಸಿಲ್ವರ್ ಓಕ್ ಆಗಿರ್ಬೋದು, ಆಮೇಲೆ ಹೆಬ್ಬೇವು, ಆಮೇಲೆ ಒಂದು 200 ಶ್ರೀಗಂಧದ ಗಿಡಗಳನ್ನು ಕೂಡ ಹಾಕಿದ್ದೀವಿ. ಈಗ ಸಸಿಗಳನ್ನು ತಾವು ಹೇಳಿದ್ರಿ, 600 ಪೇರ್ಲ ಇದೆ, 300 ಲಿಂಬೆ ಇದೆ, 300 ಮಾವು ಇದೆ. ಈ ಒಂದು ಸಸಿಗಳನ್ನು ತಳಿಗಳನ್ನು ತಾವು ಎಲ್ಲಿಂದ ಬಂದ? ಆಮೇಲೆ ಜಂಬು ನೇರಳೆನೂ ಹಾಕಿದ್ರೆ 100 ಸಸಿಗಳನ್ನು ಎಲ್ಲಿಂದ ತೊಗೊಂಬಂದ್ರೆ ಸಸಿಗಳನ್ನು? ಈ ಸಸಿಗಳನ್ನು ಈ ಉತ್ತರ ಪ್ರದೇಶದಿಂದ ನಾವು ತರಿಸಿದ್ವಿ. ಹೈದರಾಬಾದ್ವರೆಗೂ ಅವರು ಡೆಲಿವರಿ ಕೊಟ್ಟಿದ್ದರು ಪೇರ್ಲೆ ಹಣ್ಣಿಂದು. ಲಕ್ನೋ 14 ಅಂತ ಏನು ಹೇಳಿದ್ನಲ್ಲ, ಅದನ್ನು ನಾವು ಹೈದರಾಬಾದಿಂದ ತರಿಸ್ತೀವಿ. ಹೈದರಾಬಾದಲ್ಲಿ ಒಂದು ನರ್ಸರಿ ಇದೆ. ಅದರ ಜೊತೆಗೆ ಈ ನಿಂಬೆ ಹಣ್ಣಿನ ಬಾಲಾಜಿ ವೆರೈಟಿ ಕೂಡ ಆಂಧ್ರ ಪ್ರದೇಶದಲ್ಲಿ ಫೇಮಸ್ ಅದು, ಆ್ಯಕ್ಚುಲಿ ನಿಂಬೆ ಹಣ್ಣಿಗೆ, ಅದನ್ನು ಅಲ್ಲಿಂದ ತರಿಸಿದ್ದೀವಿ. ಕೆಲವೊಂದು ಸಸಿಗಳನ್ನು ಆದಷ್ಟು ಆಲ್ಮೋಸ್ಟ್ ಸಸಿಗಳನ್ನ ಆಂಧ್ರದಿಂದನೇ ತರಿಸಿರೋದು. ಅದು ಬಿಟ್ಟರೆ ಇಲ್ಲಿ ನಮಗೆ ಲೋಕಲಲ್ಲಿ ಸಿಗ್ತಕ್ಕಂಥ ಇದು ಅರಣ್ಯ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಹೆಬ್ಬೇವು, ಈ ಸಿಲ್ವರ್ ಎಗ್ ಗಿಡಗಳನ್ನೆಲ್ಲ ಇಲ್ಲೇ ಅರಣ್ಯ ಇಲಾಖೆಗಳಿಂದ ತರಿಸ್ಕೊಂಡಿದ್ವಿ. ಈಗ ಹಣ್ಣಿನ ಬೆಳೆಗಳನ್ನೇ ಬೆಳಿಬೇಕಂತಕ್ಕಂಥ ವಿಚಾರ ಯಾಕೆ ಬಂತು ತಮಗೆ? ಹಣ್ಣಿನ ಬೆಳೆಗಳನ್ನು ಬೇರೆ ಬೆಳೆಗಳಿಗೆ ಹೋಗ್ಬೋದಾಗಿತ್ತು, ಅವು ದಾಳಿಂಬೆ ಹಚ್ಚಬಹುದಾಗಿತ್ತು, ಬೇರೆ ಬಾಳೆಹಣ್ಣುಗಳನ್ನು ಮಾಡ್ಬೋದಾಗಿತ್ತು. ಈ ಒಂದು ಇದೇ 3 ಹಣ್ಣಿನ ಬೆಳೆಗಳನ್ನು ಆಯ್ಕೆ ಯಾಕೆ ಮಾಡ್ಕೊಂಡ್ರಿ? ಇಲ್ಲ, ನಮಗೆ ಮುಖ್ಯವಾಗಿ ಸಮಗ್ರ ಕೃಷಿ ಮಾಡಬೇಕಾಗಿತ್ತು, ಮೈಂಡಲ್ಲಿ ಅದಿತ್ತು. ಸಮಗ್ರ ಕೃಷಿ ಅಂದರೆ ಒಂದೇ ಬೆಳೆ ಪದ್ಧತಿ ಅಲ್ಲ, ಓಕೆ, ಎಲ್ಲ ಬಗೆಯ ಪದ್ಧತಿಯ ಬೆಳೆಗಳನ್ನು ಹಾಕಬೇಕಾಗಿತ್ತು. ಹಾಗಾಗಿ ನಾವು ಮಲ್ಟಿ ಕ್ರಾಪಿಂಗ್ ಮಾಡಿದ್ವಿ. ಈಗ ರೈತರಿಗೂ ಕೂಡ ಪ್ರತಿ ತಿಂಗಳು ಎಲ್ಲರಿಗೂ ಬರುವ ಹಾಗೆ ಸಂಬಳ ಬರುವ ವಿಚಾರದಲ್ಲಿದ್ವಿ ನಾವು. ಅದನ್ನು ತೆಗೆದು ತೋರಿಸ್ಬೇಕು. ರೈತರು ಬರೀ ಒಂದೇ ಬೆಳೆ ಮಾಡಿಕೊಂಡು ಹತ್ತಿ ಬೆಳೀತಾರೆ, ಜೋಳ ಬೆಳೀತಾರೆ, ಅದು ಬಿಟ್ಟರೆ ಏನು ಕಡಲೆ ಬೆಳೀತಾರೆ ಇಲ್ಲಿ, ಅದು ಬಿಟ್ಟರೆ ನೀರವರು ಸಡನ್ನಾಗಿ ಹೋಗ್ತಾರೆ, ನೆಲ್ಲಸ್ತಾರೆ, ಅಕ್ಕಿ ಬೆಳೀತಾರೆ. ಸೊ ಅಂಥ ಪ್ರದೇಶ ನಮ್ದು ಆ್ಯಕ್ಚುಲಿ. ಅಲ್ಲಿ ಒಂದು ಬೇರೆ ರೀತಿಯ ಮಾಡಿಬಿಟ್ಟು ವೈವಿಧ್ಯಮಯ ಮಾಡಿಬಿಟ್ಟು ತೋರಿಸೋಣ ಅಂತ ಒಂದು ನಿಟ್ಟು ಕೂಡ ಇತ್ತು, ಅದಕ್ಕಾಗಿ ಇದು ಮಾಡಿದ್ವಿ. ಈಗ 3 ವರ್ಷದಿಂದ ತಮಗೆ ಹಚ್ಚಿ 3 ವರ್ಷ ಆದಮೇಲೆ ಸಸಿಗಳು ಚೆನ್ನಾಗಿ ಬೆಳೆದಿದ್ದಾವೆ. ಇದಕ್ಕೆಲ್ಲ ಏನು ಒಂದು ರೀತಿಯೊಳಗೆ ಯಾವ ರೀತಿ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ? ತಮ್ಮ ಸಂಪೂರ್ಣವಾಗಿ ಸಾವಯವನ ಮಾಡ್ತಾ ಇದ್ದೀರೋ ಅಥವಾ ರಾಸಾಯನಿಕ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀರಾ, ಹೇಗೆ? ಇಲ್ಲ, 100% ನಾವು ಸಾವಯವ ಕೃಷಿಯನ್ನೇ ಅವಲಂಬಿಸಿದ್ದೀವಿ. ನಾವು ಈಗ ಹೇಳಿದ್ನಲ್ಲ, ನಿಮಗೆ ಹಸು ಕಟ್ಟಿದ್ದೀವಿ ಒಂದು, ಆ ಹಸುವಿನಿಂದನೇ ಜೀವಾಮೃತ ಆಗಿರ್ಬೋದು, ಪಂಚಗವ್ಯ ಆಗಿರ್ಬೋದು, ದಶಪರ್ಣಿ ಆಗಿರ್ಬೋದು, ಎಲ್ಲನೂ ಇಲ್ಲೇ ರೆಡಿ ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ನಾವು ಹೆಚ್ಚಿನದಾಗೆ ಸಮೃದ್ಧಿ ಅಂತ ಏನು ಸಿಗುತ್ತೆ ಗೌರ್ಮೆಂಟಲ್ಲಿ, ಸಮೃದ್ಧಿ ಜೊತೆಗೆ ಬೇವಿನೆಣ್ಣೆ ಅವೆರಡನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಅದರ ಜೊತೆ ಜೊತೆಗೆ ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯಲ್ಲಿ ನಮಗೆ ಎರೆಹುಳ ಜಲ ಅಂತ ಸಿಗುತ್ತೆ, ಅದನ್ನು ಉಪಯೋಗ ಮಾಡ್ತೀವಿ. ಅದು ಬಿಟ್ಟರೆ ಯಾವುದೇ ರಾಸಾಯನಿಕಗಳನ್ನು ಇದುವರೆಗೂ ನಾವು ಬಳಸಿಲ್ಲ. ಈಗ 3 ಎಕರೆಯಲ್ಲಿ ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಇದಕ್ಕೆ ಭೂಮಿಗೆ ಹಾಕುವ ಒಂದು ಗೊಬ್ಬರಗಳಿರ್ಬೋದು ಅಥವಾ ಸಿಂಪರಣೆ ಮಾಡ್ತಕ್ಕಂಥ ಬಳಸ್ತಕ್ಕಂಥ ಸಾವಯವ ವಸ್ತುಗಳಿರ್ಬೋದು, ಇವೆಲ್ಲ ನಿಮಗೆ ಖರ್ಚುಗಳು ಎಷ್ಟು ಬರ್ತವೆ ಒಂದು ವರ್ಷಕ್ಕೆ? ಅಂದಾಜಾಗಿ ಏನಾದರೂ ಲೆಕ್ಕ ಹಾಕಿದ್ರೆ, ಯಾವುದೇ ಒಂದು ಸಿಂಪರಣೆ ಮಾಡಬೇಕಾಗಿತ್ತು, ಏನೋ ಹುಳ ಬಂದಿತ್ತು ಅಥವಾ ಏನೇ ಒಂದು ನಿಮಗೆ ಗಿಡದಲ್ಲಿ ತೊಂದರೆಗಳು ಕಂಡಾಗ ಸಿಂಪರಣೆ ಮಾಡಬೇಕಾಗತ್ತೆ, ಆ ಸಂದರ್ಭದಲ್ಲಿ ಏನು ಸಿಂಪರಣೆಗಳನ್ನು ಮಾಡ್ತೀರಿ, ಖರ್ಚು ವೆಚ್ಚಗಳು ಲೆಕ್ಕ ಹಾಕ್ತಾ ಇದ್ರೆ ಎಷ್ಟು ಬರುತ್ತೆ 3 ಎಕರೆದಲ್ಲಿ ಸೇರಿ ತಮಗೆ? ಇಲ್ಲ, ಈ 3 ಎಕರೆಗೆ ನಾವು ಹೋಲಿಸಿದ್ರೆ ನಮಗೆ ಏನು 50,000 ಖರ್ಚು ಬರಲ್ಲ, ಯಾಕಂದ್ರೆ ಎಲ್ಲಾನು ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು. ಮೇನ್ ಆಗಿ ನಾವು ಒಂದು ಹಸುವನ್ನು ಕಟ್ಟಿರೋದ್ರಿಂದ ಹಸುವಿನ ನಮಗೆ ಎಲ್ಲ ಗೊಬ್ಬರ ಕೊಡುತ್ತೆ, ಗಂಜಲ ಕೊಡುತ್ತೆ, ಅದರಲ್ಲಿ ಮಿಕ್ಸ್ ಮಾಡೋದು ಏನಿರುತ್ತೆ, ನಾವು ಕಡಲೆ ಹಿಟ್ಟು ದೇಶಿ ಬೆಲ್ಲ ಯೂಸ್ ಮಾಡ್ತೀವಿ, ಅದು ಬಿಟ್ಟರೆ ನಮ್ಮ ಜಮೀನನ್ನು ಮಣ್ಣು ಹಾಕ್ತೀವಿ. ಇದು ಯಾವುದು ದೊಡ್ಡ ಕಾಸ್ಟಿಂದ ಅಲ್ಲೇ ಅಲ್ಲ, ನಮಗೆ ಕಾಸ್ಟ್ ಇರೋದು ಲೇಬರ್ ಕಾಸ್ಟ್ ಬಿಟ್ಟರೆ, ಅದು ಬಿಟ್ಟರೆ ನಿಮ್ಗೆ ಹೇಳಿದೆ ಈಗ ಸಮೃದ್ಧಿ ಬೇವಿನೆಣ್ಣೆ ಇರ್ಬೋದು, ಅದು ಆಮೇಲೆ ವಿಶ್ವವಿದ್ಯಾಲಯ ತಂದು ಎರೆ ಜಲ, ಅದು ಕೂಡ 100 ರೂಪಾಯಿಗೆ 1 ಲೀಟರ್ ಸಿಗುತ್ತೆ. ನಾವು ತಿಂಗಳಿಗೆ ಒಂದೇ ಒಂದು ಸರಿ ಸಿಂಪರಣೆ ಮಾಡಿದ್ರೆ ಸಾಕೋದಿಲ್ಲ, ಹಾಗಾಗಿ ಜಾಸ್ತಿ ಏನು ಖರ್ಚಿಲ್ಲ ಇದರಲ್ಲಿ. ಅಂದರೆ ಯಾವುದೇ ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಖರ್ಚುಗಳು ಭಾಳಷ್ಟು ಕಡಿಮೆ ಆಗುತ್ತೆ ನಿಮ್ಮ ವಿಚಾರ? 100% ಕಡಿಮೆ ಆಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ಭೂಮಿ ಫಲವತ್ತತೆ ದಿನದಿಂದ ದಿನಕ್ಕೆ ಹೆಚ್ಚಾಕೊಂಡು ಹೋಗುತ್ತೆ. ಈಗ ಮಾವಿನ ಬೆಳೆಯಲ್ಲಿ ಸೀರ್ ಬರುತ್ತೆ ಅಥವಾ ಜಿಗಿ ಹುಳುಗಳು ಬರ್ತವೆ, ಪೇರ್ಲಲ್ಲಿ ಏನೋ ಕೆಲವೊಮ್ಮೆ ಮೈಟ್ಸ್ಗಳು ಬರೋ ಸಾಧ್ಯತೆಗಳಿರ್ತವೆ, ಇದೆಲ್ಲ ಬಂದಾಗ ಅದಕ್ಕೆ ಏನು ಸಿಂಪರಣೆ ಮಾಡ್ತೀರಿ? ಬೇವಿನೆಣ್ಣೆ ಬಿಟ್ಟರೆ ಬೇರೆ ಏನು ಹೊಡೆಯೋದಿಲ್ಲ ನಾವು, ಬರೀ ಬೇವಿನೆಣ್ಣೆ ಅಷ್ಟೇ ಹೊಡೆಯೋದು. ಬೇವಿನೆಣ್ಣೆ ಎಷ್ಟೆಷ್ಟು ಹಾಕಿ ಕೊಡಿದ್ರಿ 1 ಲೀಟರ್ ನೀರಿಗೆಲ್ಲ? 1 ಲೀಟರ್ ಒಂದು ಗನ್ ಇರುತ್ತೆ, 20 ಲೀಟರ್ಸ್ಗೆ 20 ಲೀಟರ್ಸ್ ಒಂದು ಗನ್ನಿಗೆ ನಾವೇನು ಮಾಡ್ತೀವಿ, ಒಂದು 100 ml ಬೇವಿನೆಣ್ಣೆ ಹಾಕ್ತೀವಿ ಅಷ್ಟೇ. ಅದು ಬಿಟ್ಟರೆ ಒಂದು ಏನಾದರೂ ನಮಗೆ ನ್ಯೂಟ್ರಿಷನ್ಸ್ ಕೊಡಬೇಕು ಅನಿಸಿದರೆ ಸಮೃದ್ಧಿ ಒಂದು 100 ml ಹಾಕ್ತೀವಿ ಅಷ್ಟೇ. ಹಾಂ ಹೌದು. ಮತ್ತೆ ಭೂಮಿಗೆ ಏನು ಗೊಬ್ಬರ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಎರೆ ಜಲ ಅಂತವೆಲ್ಲ ಹಾಕ್ತಾ ಇರ್ತೀರ? ಈಗ ನಿಮ್ಗೆ ಹೇಳಿದೆ ನಾನು ಆಗಲೇ, ಕುರಿ ನಮ್ಮಲ್ಲಿ 100 ಕುರಿಗಳಿದ್ದವು, ಇವಾಗ ತೆಗೆದಿದ್ವಿ ಕುರಿ ಗೊಬ್ಬರ, ಕುರಿಗಳು ಫುಲ್ ಓಡಾಡ್ತಾ ಇದ್ವಿ ಇಲ್ಲಿ, ಆ ಕುರಿ ಗೊಬ್ಬರ ಸಂಗ್ರಹಣೆ ಮಾಡಿದ್ವಿ, ಆಕಳ ಗೊಬ್ಬರ ಸಂಗ್ರಹ ಮಾಡಿದ್ವಿ, ಕೋಳಿ ಗೊಬ್ಬರ ಕೂಡ ನಾವು ಸಂಗ್ರಹಣೆ ಮಾಡಿ ಅದನ್ನೇ ಹಾಕಿ ಹೇಳಿದ್ರಿ. 600 ಪೇರು ಇದೆ, ಇಳುವರಿ ಚಾಲುವಾಗಿದೆ ಪೇರು, ಲಕ್ನೋ 49. ಹೌದು, ಇದು ಹಾಕಿದ 9 ತಿಂಗಳಿಂದನೇ ಇಳುವರಿ ಸ್ಟಾರ್ಟ್ ಆಗಿದೆ, ಕಡಿಮೆ ಹಂತದಲ್ಲಿತ್ತು ಫಸ್ಟ್ ವರ್ಷದಲ್ಲಿ, ವರ್ಷದಿಂದ ವರ್ಷಕ್ಕೆ ಈಗ 3-4 ವರ್ಷಕ್ಕೆ ಕಾಲಿಟ್ಟಿದ್ದೀವಿ ನಾವು. ಈಗ ಹೋದ ವರ್ಷ ನಮಗೆ 1 ಗಿಡದಿಂದ 40 ಕೆಜಿ ಬಂದಿದೆ, ಈ ವರ್ಷ 50 ಕೆಜಿ ಮೇಲೆ ಬರ್ತಾ ಇದೆ, ಇಳುವರಿ ಬರ್ತಾ ಇದೆ, ಹೆಚ್ಚಾಗ್ತಾನೆ ಇರುತ್ತೆ. ಒಂದೇ ವರ್ಷದಿಂದ ಇಳುವರಿ ಚಾಲುವಾಗಿದೆ. ಹೌದು ಹೌದು, ಲಕ್ನೋ 49 ಅಂದರೆ ಒಳ್ಳೆಯ ಒಂದು ತಳಿ ಅದು, ಮತ್ತು ಒಳ್ಳೆ ರುಚಿಕರವಾದಂಥ ಹಣ್ಣು ಪೇರು ಹಣ್ಣು. ಹೇಗೆ ಮಾರಾಟದ ವ್ಯವಸ್ಥೆ ಹೇಗೆ ಮಾಡ್ಕೋತಾ ಇದ್ರಿ ಮತ್ತೆ? ಮೊದಲನೇ ವರ್ಷ ನಾವು ಆದಷ್ಟು ಮಾರಾಟವನ್ನು ಹೊರಗಡೆನೆ ಮಾಡ್ತಾ ಇದ್ವಿ, ರಾಯಚೂರು ಮಾನವಿಗಳಿಗೆಲ್ಲ ಈ ಮಾಲ್ಗಳಿದ್ದಾವೆ, ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಗ್ರಾಸರಿ ಅಂಗಡಿಗಳಿಗೆ ಕೊಡ್ತಾ ಇದ್ವಿ. ಅದಾದ್ಮೇಲೆ ನಾವೇನು ಕೊಂಡ್ಕೊಂಡಿವಿ, ಅಲ್ಲಿ ರೇಟು ಒಂದೊಂದು ಸರಿ ಇರುತ್ತೆ, ಒಂದೊಂದು ಸರಿ ಇರಲ್ಲ, ಆಮೇಲೆ ಅಲ್ಲಿಗೆ ತೊಗೊಂಡೋದ್ಮೇಲೆ ಅಲ್ಲಿ ಕೊಟ್ಟೆ ಬರಬೇಕಾಗತ್ತೆ. ಹಾಂ, ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮೂರಿಗೆ ನಮ್ಮ ಕುರುಡಿ ಗ್ರಾಮಕ್ಕೆ ಎಷ್ಟೋ ಜನ ಬೇರೆ ಕಡೆಯಿಂದ ಬಂದು ಮಾರಾಟ ಮಾಡ್ತಾರೆ, ಹಣ್ಣಿನ ವ್ಯಾಪಾರಿಗಳಿರ್ಬೋದು, ತರಕಾರಿ ಸೊಪ್ಪುಗಳನ್ನ ತೊಗೊಂಡು ಬಂದು ನಾವೇ ಯಾಕೆ ಕ್ರಿಯೇಟ್ ಮಾಡಬಾರ್ದು ಇಲ್ಲಿ ಮಾರ್ಕೆಟಿಂಗ್ ಅಂಥೇಳಿ ನಾವೇನು ಮಾಡಿದ್ವಿ, ಊರಲ್ಲೇ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗಾಗಿ ನಿಮಗೆ ಯಾವ ಊರುಗಳಿಗೂ ನಾವು ಡಿಪೆಂಡ್ ಆಗಿಲ್ಲ, ನಮ್ಮೂರಲ್ಲೇ ನಾವೆಲ್ಲ ಬೆಳೆದಿರ್ತಕ್ಕಂಥ ಪ್ರತಿಯೊಂದು ಸಾಮಗ್ರಿ ಕೂಡ ನಮ್ಮೂರಲ್ಲೇ ಮಾರಾಟ ಆಗ್ತಾ ಇದೆ. ತರಕಾರಿ ಸೊಪ್ಪನ್ನು ಬೆಳೀತಿದ್ದಾರೆ, ಸೊಪ್ಪಿನ ಬೆಳೆಗಳನ್ನು, ಮೆಂತೆ ಪಾಲಕ್ಕು ಆಮೇಲೆ ಕೊತ್ತಂಬರಿ ಪುದೀನ ಇವೆಲ್ಲ ಬೆಳೀತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ, ಎಷ್ಟು ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ ಅದರಲ್ಲಿ? ಇಲ್ಲ, ಈಗ ಪ್ರಾಯೋಗಿಕವಾಗಿ ನಾವೇನು ಮಾಡಿದ್ವಿ, ಒಂದು 4-5 ಗುಂಟೆ ಪ್ರದೇಶದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು 3 ತಿಂಗಳಾಯಿತು ಸ್ಟಾರ್ಟ್ ಮಾಡಿ, ಅದರಲ್ಲಿ ಬೆಡ್ ಸಿಸ್ಟಮ್ ಮಾಡಿದ್ದೀವಿ. ನಮ್ಮ ರೈತ ಕೇಳುಗರಿಗೆಲ್ಲ, ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬೆಡ್ ಅಂದರೆ ಏನು, ನಾವು 3 ಫೀಟ್ ಅಗಲ, ಉದ್ದ ನಿಮ್ಮ ಜಮೀನು ಎಷ್ಟಿದೆ ಅಷ್ಟು ಉದ್ದ ನೀವು ಮಾಡ್ಕೋಬೋದು, 3 ಫೀಟ್ ಅಗಲ. ನಾವಿಲ್ಲಿ ಮಾಡಿರೋದು 3 ಫೀಟ್ ಅಗಲ ಇದೆ, ಉದ್ದ ಒಂದು 80 ಫೀಟ್ ಇದೆ. ಆ ಥರ ನಮ್ಮಲ್ಲಿ ಈಗ 28 ಬೆಡ್ ಆಗಿದೆ. 28 ಬೆಡ್ಗೆ ನಮ್ಗೆ ಏನಾಗ್ತಾ ಇದೆ, ಒಂದೊಂದು ಬೆಡ್ಗೆ ಒಂದೊಂದು ಹಾಕ್ತೀವಿ ನಾವು. ಒಂದು ಬೆಡ್ಡಲ್ಲಿ ಕೊತ್ತಂಬರಿ ಹಾಕಿದರೆ ಕಂಪ್ಲೀಟ್ ಕೊತ್ತಂಬರಿ ನಮಗೆ ಒಂದು ಬೆಡ್ 80 ಫೀಟಿನ ಬೆಡ್ಗೆ ಒಂದು 3 ಕೆಜಿ ಕೊತ್ತಂಬರಿ ಬೀಜಗಳು ಹೋಗುತ್ತೆ. ಸೊ 3 ಕೆಜಿ ಬೀಜಕ್ಕೆ ನಮಗೆ ಹೆಚ್ಚು ಹೆಚ್ಚು ಅಂದರೆ ಎಷ್ಟಾಗುತ್ತೆ, ಒಂದು 300-350 ರೂಪಾಯಿ ಆಗುತ್ತೆ. ಈಗ ಅದೇ ಒಂದು ಬೆಡ್ಡನ್ನು ನಾವು ಕೊತ್ತಂಬರಿನ ಕಟಾವು 21 ದಿನಕ್ಕೆ ಕೊತ್ತಂಬರಿ ಬೆಳೆದು ಬಂದುಬಿಟ್ಟಿರುತ್ತೆ. 21 ದಿನಕ್ಕೆ ನಾವು ಒಂದೇ ಬೆಡ್ಡಲ್ಲಿ ನಾವು 3,000 ರೂಪಾಯಿ ತೆಗಿತಾ ಇದ್ದೀವಿ, 3,000 ರೂಪಾಯಿ. ಸೊ 28 ಬೆಡ್ಗಳನ್ನ ಮಾಡಿದ್ದೀವಿ, ಒಂದರಲ್ಲಿ ಕೊತ್ತಂಬರಿ ಹಾಕ್ತೀವಿ, ಒಂದರಲ್ಲಿ ಮೆಂತೆ, ಇನ್ನೊಂದರಲ್ಲಿ ಪಾಲಕ್ ಇದೆ, ಅದ್ರ ಜೊತೆ ಗೆಜ್ಜರಿ ಕೂಡ ಹಾಕಿದ್ದೀವಿ, ಕ್ಯಾರೆಟ್, ಮೂಲಂಗಿ ಇರುತ್ತೆ, ಆಮೇಲೆ ಪುಂಡೆ ಪಲ್ಯ ಹಾಕಿದ್ದೀವಿ, ಎಲ್ಲ ಸೊಪ್ಪಿನ ತರಕಾರಿಗಳನ್ನು ಕೂಡ ಬೆಳೀತಾ ಇದ್ದೀವಿ. ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ನಾಲ್ಕು ಗುಂಟೆದಲ್ಲಿ ಸೊಪ್ಪು ಬೆಳೀತಾ ಇದ್ದಿರ್ತಾವೆ, ಸೊಪ್ಪಿನ ಒಂದು ತರಕಾರಿಗಳನ್ನು, ನಾಲ್ಕು ಗುಂಟೆದಿಂದ ಎಷ್ಟು ಆದಾಯ ಬರ್ಬೋದು ಒಬ್ಬ ರೈತರಿಗೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸೊಪ್ಪು ತರಕಾರಿಗಳನ್ನು ಬೆಳೆದ್ರಿಂದ? ಇಲ್ಲ, ರೈತ ಬಾಂಧವರಲ್ಲಿ ನನಗೆ ಹೇಳೋದಿಷ್ಟೇ, ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇದ್ದರೆ ನೀವು ಎಷ್ಟೇ ಒಂದು ಗುಂಟೆ ಎರಡು ಗುಂಟೆ ಎಷ್ಟು ಚಿಕ್ಕ ಜಮೀನಾದರೂ ಪರವಾಗಿಲ್ಲ, ಆ ಥರ ಬೆಡ್ ಸಿಸ್ಟಮ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಈಗ ನಾನು ಹೇಳಿದೆ ನಾಲ್ಕು ಗುಂಟೆ ಜಾಗದಲ್ಲಿ ನಾವು ಈಗ ಮೂರರಿಂದ ನಾಲ್ಕು ತಿಂಗಳಾಯಿತು ಮಾಡ್ತಾ ಇದ್ದೀವಿ. ಬೇಸಿಗೆಗೆ ಪ್ಲಾನ್ ಮಾಡಿಕೊಂಡೇ ಮಾಡಿರೋದು ನಾವು ಇದನ್ನು, ಬೇಸಿಗೆಯಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಸೊ ಈಗ ನಮಗೆ ನಾಲ್ಕು ಗುಂಟೆಯಲ್ಲಿ ಪ್ರತಿ ತಿಂಗಳು 30,000 ರೂಪಾಯಿ ಬರ್ತಾ ಇದೆ, ಇದು ನಾಲ್ಕೇ ಗುಂಟೆಯಲ್ಲಿ ಬರೀ ಸೊಪ್ಪುಗಳಿಂದ ಮಾತ್ರ. ಈ ಸೊಪ್ಪುಗಳನ್ನು ಮಾರೋ ವ್ಯವಸ್ಥೆ ಹೇಗೆ ಮಾಡ್ಕೋತಾ ಇದ್ದೀರಿ, ರಾಯಚೂರಿನಲ್ಲೇ ಮಾರ್ತಾ ಇದ್ದೀರೋ ಅಥವಾ ಸ್ಥಳೀಯವಾಗಿನೇ ಮಾರ್ತಾ ಇದ್ದೀರ? ಇಲ್ಲ, ಸ್ಥಳೀಯವಾಗಿನೇ ಮಾರ್ತಾ ಇದ್ದೀವಿ. ಈಗಾಗಲೇ ಶ್ರೀದೇವಿ ಫಾರ್ಮ್ ಹೌಸ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಬೇರೆ ಊರುಗಳಿಗೂ ಗೊತ್ತಾಗಿದೆ, ನಮ್ಮೂರಲ್ಲಂತೂ ಎಲ್ಲ ಚಿರಪರಿಚಿತ ಆಗಿದ್ದೀವಿ. ಹಾಗಾಗಿ ನಮ್ಮೂರಲ್ಲಿ ಇರ್ತಕ್ಕಂಥ ಯಾರ್ಯಾರು ಅಂಗಡಿಗಳು ಇಟ್ಕೊಂಡಿದ್ದಾರೆ, ಚಿಕ್ಕ ಪುಟ್ಟ ಅಂಗಡಿಗಳು, ಕಿರಾಣಿ ಅಂಗಡಿಗಳು, ಸೊಪ್ಪು ಮಾರೋರು, ತರಕಾರಿ ಅಂಗಡಿಗಳು, ಅವರೆಲ್ಲರಿಗೂ ಕೊಡ್ತೀವಿ. ಅದಲ್ಲದೆ ಏನಾಗುತ್ತೆ, ಈ ಮದುವೆ ಸೀಸನ್ಗಳಿರುತ್ತೆ, ಇವಾಗೆಲ್ಲ ಮದುವೆ ಸೀಸನು ಡೈರೆಕ್ಟಾಗಿ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ಇಲ್ಲೇ ಒಂದು 2,000 ರೂಪಾಯಿ ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊಪ್ಪುಗಳನ್ನು. ಹೌದು, ಅದು ಎಲ್ಲ ಸಾವಯವ ರೀತಿಯೊಳಗೆ ಯಾವುದೇ ಔಷಧಿ ಕೆಮಿಕಲ್ ಹಾಕೋದಿಲ್ಲ? ಯಾವುದೇ ಔಷಧಿ ಯಾವುದೇ ಕೆಮಿಕಲ್ ಅದಕ್ಕೂ ಕೂಡ ನಾವು ಹೊಡೆದಿಲ್ಲ. ಯಾಕಂದ್ರೆ ಸೊಪ್ಪುಗಳಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಯೂರಿಯಾ ಗೊಬ್ಬರ ಹಾಕಿರ್ಬರ್ತಾವೆ, ಎಣ್ಣೆ ಹೊಡಿಬೇಕು ಆಗ ಈಗ ಅಂತ ಹೇಳ್ತಿರ್ತಾರೆ. ಇಲ್ಲ, ನಾವೇನು ಹಾಕಲ್ಲ, ಅದಕ್ಕೂ ಕೂಡ ಹಾಕೋದು ಜೀವಾಮೃತ ಮಾತ್ರ. ಆಮೇಲೆ ಈಗ ವೇಸ್ಟ್ ಡಿಕಾಂಪೋಸರ್ ಅನ್ನ ಬಹಳಷ್ಟು ಜನ ರೈತರು ಬಳಸ್ತಿದ್ದಾರೆ, ಅದ್ರ ಬಗ್ಗೆ ಬಳಕೆ ಏನಾದ್ರು ಮಾಡ್ತಾ ಇದ್ದೀರಾ? ಡಿಕಾಂಪೋಸರ್ ಏನು ಮಾಡ್ತಿಲ್ಲ, ನಾವು ಎರಡು ಗುಂಡಿಗಳನ್ನ ಮಾಡ್ಕೊಂಡಿದ್ದೀವಿ. ನಮ್ಮ ತ್ಯಾಜ್ಯ ವಸ್ತುಗಳೇನಿದೆ, ಯಾವುದು ಒಣಗಿರುತ್ತೆ, ಕೆಲವೊಂದು ಎಲೆಗಳು ಉದುರುತ್ತೆ, ಬೇಗ ಕೊಳೆಯೋದಿಲ್ಲ, ಅದಕ್ಕೆ ಕೊಳಿಬೇಕಂದ್ರೆ ಅದಕ್ಕೆ ಆ ಪ್ರಮಾಣದಲ್ಲಿ ಹಸಿ ಇರಬೇಕಾಗತ್ತೆ. ಸೊ ಅಂಥವುಗಳನ್ನೆಲ್ಲ ತ್ಯಾಜ್ಯಗಳನ್ನ ತಗೊಂಡೋಗಿ ಗುಂಡಿಗಳಿಗೆ ಹಾಕ್ಬಿಡ್ತೀವಿ. ಆ ಗುಂಡಿಗಳಲ್ಲೇ ನಾವೇನಾಗುತ್ತೆ, ಈ ಟ್ರೈಕೋಡರ್ಮ ಅವುಗಳನ್ನೆಲ್ಲ ಹಾಕ್ಬಿಟ್ಟು ನೀರು ಬಿಟ್ಬಿಡ್ತೀವಿ, ಅದು ತಾನಾಗೆ ಡಿಕಂಪೋಸ್ ಹಾಕ್ಕೊಂಡು ಹೋಗುತ್ತೆ, ಅದಕ್ಕಾಗಿ ನಾವು ಮತ್ತೆ ಬೇರೆ ಖರ್ಚು ಮಾಡಲ್ಲ. ಈಗ ಶ್ರೀಕಾಂತ್ ಶೆಟ್ಟಿ ಅವರೇ, ತಾವು 3 ವರ್ಷದಲ್ಲಿ ಇನ್ಕಮ್ ಅನ್ನ ಆದಾಯವನ್ನ 3 ಎಕರೆದಲ್ಲಿ ಪ್ರಾರಂಭ ಮಾಡಿದಿರಿ. ಒಬ್ಬ MBA ಗ್ರಾಜ್ಯುಯೇಟ್ ಆಗಿ ಎಷ್ಟು ಸಂಬಳ ಬರ್ತಿದ್ದೆ ಪ್ರತಿ ತಿಂಗಳು, ಅಷ್ಟು ಒಂದು ಆದಾಯವನ್ನ ಗಳಿಸಬಹುದು ವಾರ್ಷಿಕವಾಗಿ ಅಂತಕ್ಕಂತ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದೆ 3 ಎಕರೆ ಒಂದು ತೋಟದಿಂದ? ಖಂಡಿತ, ಅದಕ್ಕಿಂತ ಹೆಚ್ಚು ಗಳಿಸಬಹುದು. ದುಡ್ಡಿಗಿಂತ ಹೆಚ್ಚಾಗಿ ಹೇಳೋದಂದ್ರೆ ನೆಮ್ಮದಿಯನ್ನ ಜಾಸ್ತಿ ಗಳಿಸಬಹುದು, ಅದನ್ನ ನಾನು ಕಂಡುಕೊಂಡಿದ್ದೀನಿ ಇದರಲ್ಲಿ. ಈಗ ಹೇಗೆ 3 ಎಕರೆದಲ್ಲಿ ಎಷ್ಟು ಜನ ದುಡಿತಾರೆ, ನೀವೇ ಸ್ವಂತ ಕೆಲಸಗಳನ್ನು ಮಾಡಿಸ್ತೀರಾ, ಹೇಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಿ? 3 ಎಕರೆ ಜಮೀನಲ್ಲಿ ಈಗ ನಾವೇನ್ ಮಾಡಿದ್ವಿ, 1 ಎಕರೆಯಷ್ಟು ಸೊಪ್ಪು ಮತ್ತೆ ಕುರಿ ಶೆಡ್ಡು ಕೋಳಿ ಶೆಡ್ಡು ಅವೆಲ್ಲ ಇರೋದ್ರಿಂದ 3 ಎಕರೆ ತೋಟ ಆಗಿದೆ. ಇದರಲ್ಲಿ ಇಬ್ಬರು ಆಳುಗಳಿದ್ದಾರೆ, ನಾನು ರೆಗ್ಯುಲರ್ ಇಲ್ಲೇ ಇರ್ತೀನಿ, ನೋಡ್ಕೊಂಡಿರ್ತೀನಿ, 3 ಜನ ಸೇರಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಹೌದು, ಇದರಲ್ಲಿ ಹಣ್ಣಿನ ಬೆಳೆಗಳು ಇರೋದ್ರಿಂದ ಅಂತ ಹೇಳ್ಕೊಳ್ಳೋ ಕೆಲಸಗಳು ಏನು ಇರೋದಿಲ್ಲ? ಜಾಸ್ತಿ ಏನು ಕೆಲಸಗಳು ಇರೋದಿಲ್ಲ. ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಮಾತ್ರ ಕೊಡ್ತೀವಿ, ಅದು ಬಿಟ್ಟರೆ ವರ್ಷಕ್ಕೆ 2 ಸರಿ ಗೊಬ್ಬರ ಕೊಡ್ತೀವಿ, ಅದು ಬಿಟ್ಟರೆ ನಾವು ಅರಿಯೋದೇ ಕೆಲಸ. ನೀವು ಕಲಿತಂಥ ಯುವಕರಿಗೆ ಮಾದರಿ ಅಂತ ಹೇಳ್ಬೋದು, ಕೃಷಿಯನ್ನೇ ಆಧಾರವಾಗಿಟ್ಕೊಂಡು ಭೂಮಿ ಇರ್ತಾವೆ, ನೀರಾವರಿ ಅನುಕೂಲತೆಗಳಿರ್ತಾವೆ, ಆದರೆ ಮನಸ್ಸು ಮಾಡ್ತಾ ಇರೋದಲ್ಲ ನಮ್ಮ ಯುವಕರು. ಇತ್ತೀಚೆಗೆ ಯುವ ಜನಾಂಗ ಕೃಷಿಗೆ ಬರಲಿಕ್ಕೆ ಒಂದು ಟ್ರೆಂಡ್ ಆಗಿದೆ, ಕೃಷಿಯಲ್ಲಿ ಬಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂಥ ಯುವಕರಿಗೆ ನಿಮ್ಮ ಕಿವಿ ಮಾತನ್ನು ಏನು ಹೇಳ್ತಿದ್ರು? ಒಬ್ಬ ಕೃಷಿ ತಾವು ಕಲಿತಂಥ ಯುವಕರು ಮುಂದೆ ಬಂದು ಕೃಷಿಯಲ್ಲಿ ನಿರತರಾಗಿದ್ದೀರಿ, ನಿಮ್ಮ ಸಲಹೆ ಸೂಚನೆಗಳು ಏನು ಕೊಡ್ತೀರಿ ನಮ್ಮ ಯುವಕರಿಗೆ? ಇಲ್ಲ, ಸುಮಾರು ಜನ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ. ನಾನು ಹೇಳೋದು ಎಲ್ಲರಿಗೂ ಒಂದೇ ಮಾತು, ಕೃಷಿಯಲ್ಲಿ ಕೃಷಿ ಅಂದರೆ ಒಂದು ಸಮುದ್ರ ಇದ್ದಂಗೆ, ಇದನ್ನ ಅಷ್ಟು ಈಸಿಯಾಗಿ ತಿಳ್ಕೊಬೇಡಿ ಯಾರು. ಇದರಲ್ಲಿ ಏನು ಬೇಕಾದರೂ ನಾವು ದುಡ್ಕೋಬೋದು, ಆದರೆ ನೀವು ಮನಸ್ಸು ಮಾಡಬೇಕು, ಮುಂದೆ ಬರಬೇಕು, ಏನು ಮಾಡಬೇಕು ಅನ್ನೋ ಯೋಜನೆ ಕರೆಕ್ಟಾಗಿರಬೇಕು. ಖಂಡಿತ ನೀವು ಯಾವಾಗಾದರೂ ಯಾರಾದರೂ ಬರ್ಬೋದು ನಮ್ಮ ಶ್ರೀದೇವಿ ಫಾರ್ಮ್ ಹೌಸ್ ಕುರುಡಿಗೆ ಬಂದು, ಯಾವುದೇ ರೀತಿಯ ಸಲಹೆ ಸಹಕಾರ ಬೇಕಾದರೂ ನಾವು ಕೊಡೋಕೆ ರೆಡಿ ಇದ್ದೀನಿ, ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಫೋನ್ ಸಂಖ್ಯೆನ ಹೇಳಿ, ಯಾಕಂದ್ರೆ ಮಾದರಿಯಾಗಿ ಮಾಡಿದ್ರು ತೋಟವನ್ನ ರಾಯಚೂರಿನಲ್ಲಿ ಯುವಕರು ಸಾಕಷ್ಟು ಜನ ಇದ್ದಾರೆ. ಸಮೀಪ ಕುರುಡಿ ಅಂದ್ರೆ ಏನು ದೂರೇನಲ್ಲ ರಾಯಚೂರಿಗೆ, ನಿಮ್ಮ ಫೋನ್ ಸಂಖ್ಯೆನ ಹೇಳಿ, ನಿಮಗೆ ಸಂಪರ್ಕ ಮಾಡಿ ನಿಮ್ಮ ಬಂದು ನೋಡ್ಕೊಂಡು ಹೋಗಿ ನಿಮ್ಮಿಂದ ಮಾಹಿತಿಯನ್ನ ಪಡೆದು ನಿಮ್ಮ ದಾರಿಯಲ್ಲೇ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಯುವಕರು ಕೆಲವೊಂದು ತತ್ವಗಳನ್ನು ಅನುಸರಿಸಲಿ ಅಂತ ಹೇಳೋಣ. ನಿಮ್ಮ ಒಂದು ಫೋನ್ ಸಂಖ್ಯೆನ ಹೇಳಿ ನಮ್ಮ ಯುವಕರಿಗೆ, ರೈತರಿಗೆ. ನಮ್ಮ ಕುರುಡಿಯಲ್ಲಿರುವಂತಹ ಶ್ರೀದೇವಿ ಫಾರ್ಮ್ ಹೌಸ್ಗೆ ಕಾಂಟ್ಯಾಕ್ಟ್ ಮಾಡೋಕೆ ನೀವು 9538980333 ಈ ನಂಬರ್ಗೆ ಕಾಲ್ ಮಾಡಿ ಒಂದು ದಿನ ಮುಂಚೆ ಹೇಳಿ ಬಂದರೆ ನಮಗೆ ಒಳ್ಳೆಯದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಶ್ರೀಕಾಂತ್ ಶೆಟ್ಟಿ ಅವರೇ, ನಿಮ್ಮ ಫಾರ್ಮ್ ಒಂದು ಮಾದರಿಯ ಫಾರ್ಮ್ ಆಗಲಿ ರಾಯಚೂರು ತಾಲೂಕಿನಲ್ಲಿ, ಜೊತೆಗೆ ಕಲಿತಂಥ ಯುವಕರಿಗೆ ಒಂದು ಹಾಟ್ಸ್ಪಾಟು ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಮಾಹಿತಿ ಒಂದು ಕೇಂದ್ರವಾಗಲಿ ಅಂತ ಹೇಳೋಣ. ಇದುವರೆಗೆ ನಿಮ್ಮ ವಿಚಾರವನ್ನು ನಮ್ಮ ಆಕಾಶವಾಣಿ ರೈತರೊಂದಿಗೆ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಮಾನ್ವಿ ತಾಲೂಕಿನ ಕೋರ್ಡೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀಕಾಂತ್ ಶೆಟ್ಟಿ ಅವರ ಸಮಗ್ರ ತೋಟಗಾರಿಕಾ ಬೇಸಾಯದ ಅನುಭವಗಳನ್ನು ಆಲಿಸಿದಿರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.